ಕನಿಷ್ಠ ಖರ್ಚಿನಲ್ಲಿ ಸೀತಾಫಲ ಹಣ್ಣನ್ನು ಬೆಳೆಯದು ಹೆಚ್ಚಿನ ಆದಾಯ ಪಡೆಯುವ ಕ್ರಮಗಳು ಈ ಕುರಿತು ಬೀದರ ತೋಟಗಾರಿಕಾ ಮಹಾವಿದ್ಯಾಲಯದ ಹಣ್ಣು ವಿಜ್ಞಾನದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಸೋಮಶೇಖರ್ ಸರುಳಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ನಾವು ನಮ್ಮ ಕ್ಷೇತ್ರವನ್ನು ನೋಡಿದಾಗ ಅನೇಕ ಬೆಳವಣಿಗೆಗಳು ಕಾಲಕಾಲಕ್ಕೆ ಆಗ್ತಾ ಇರುವುದು ನಮ್ಮ ಗಮನಕ್ಕೆ ಬರ್ತದೆ. ಒಂದು ಸಲ ಒಂದು ಬೆಳೆ ಇದ್ರೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ವರ್ಷಗಳಲ್ಲಿ ಆ ಬೆಳೆ ಮಸುಕಾಗಿ ಇನ್ನೊಂದು ಯಾವುದೋ ಹೊಸ ಬೆಳೆಗೆ ಮಹತ್ವ ಬರ್ತದೆ. ಇಂತಹ ಸ್ಥಿತ್ಯಂತರಗಳನ್ನು ನಾವು ಕಾಲದಿಂದ ಕಾಲಕ್ಕೆ ನೋಡ್ತಾನೆ ಬಂದಿವಿ. ನಮ್ಮ ಕೃಷಿಯ ಇತಿಹಾಸದೊಳಗೆ ಸಾಕಷ್ಟು ಬದಲಾವಣೆಗಳು ಇಲ್ಲಿ ತನಕ ಆಗ್ಯಾವ ಅಂತ ಹೇಳಿ ಹೇಳ್ಬೋದು. ಅದು ಯಾವುದೇ ಪ್ರದೇಶ ಇರ್ಬೋದು, ಕಲ್ಯಾಣ ಕರ್ನಾಟಕ ಪ್ರದೇಶ ಇರ್ಬೋದು ಅಥವಾ ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು ಅಥವಾ ಇಡೀ ದೇಶ ಇರ್ಬೋದು. ಇಂತಹ ಬದಲಾವಣೆಗಳು ಕಾಲಕಾಲಕ್ಕೆ ಆಗುವುದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಬೆಳೆಗೆ ಮಹತ್ವ ಕಡಿಮೆ ಆಗುವಂಥದ್ದು ಅಥವಾ ಇನ್ನೊಂದು ಬೆಳೆಗೆ ಮಹತ್ವ ಹೆಚ್ಚು ಬರುವಂಥದ್ದು ಇದನ್ನು ನಾವು ಗಮನಿಸ್ತಾನೇ ಇದ್ದೀವಿ, ಅನುಭವಿಸ್ತಾನೇ ಇದ್ದೀವಿ. ಇಂಥ ಒಂದು ಸಂದರ್ಭದೊಳಗೆ ಇವತ್ತಿನ ದಿವಸ ನಾವು ನಿಂತು ನೋಡಿದ್ರೆ ಹಣ್ಣಿನ ಬೆಳೆಗಾರರು ವಿಶೇಷವಾಗಿ ಗಮನ ಕೊಡಬೇಕು. ಯಾಕಪ್ಪ ಅಂತಂದ್ರೆ ಇದು ಹಣ್ಣಿನ ಬೆಳೆ ಬಗ್ಗೆ ನಾವು ಇವತ್ತಿನ ದಿವಸ ಮಾತಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಇಲ್ಲಿ ತನಕ ನೋಡಿದೀವಿ ಸೀತಾಫಲ ಅನ್ನುವಂಥ ಒಂದು ಹಣ್ಣು ಗುಡ್ಡಗಾಡು ಪ್ರದೇಶದೊಳಗೆ ಬೆಳೆದಂಥದ್ದು, ಅಂಥ ಹಣ್ಣುಗಳನ್ನೇ ತಂದು ಮಾರಾಟ ಮಾಡಿ ಜೀವನ ಸಾಗಿಸುವಂಥ ಜನರು ಕೂಡ ಇವತ್ತಿನ ದಿವಸ ನಮ್ಮ ನಡುವೆ ಇದ್ದಾರೆ. ಆದರೆ ಈ ಒಂದು ಸೀತಾಫಲದ ಏನು ಭವಿಷ್ಯ ಅದ, ಅದು ಬಹಳ ಉಜ್ವಲವಾಗಿದೆ ಅನ್ನುವಂಥ ಮಾತನ್ನು ತಜ್ಞರು ಹೇಳ್ತಾ ಇದ್ದಾರೆ. ಬರುವ ದಿನಗಳಲ್ಲಿ ಸೀತಾಫಲ ಒಂದು ಒಳ್ಳೆಯ ವಾಣಿಜ್ಯ ಬೆಳೆಯಾಗಿ ಪರಿವರ್ತನೆ ಆಗಬಹುದು ಅನ್ನುವಂಥ ಮಾತು. ಆ ನಿಟ್ಟಿನೊಳಗೆ ಸಾಕಷ್ಟು ಬೆಳವಣಿಗೆಗಳನ್ನು ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಇದೇ ವಿಷಯವನ್ನು ಇವತ್ತಿನ ದಿವಸ ನಾವು ಚರ್ಚೆ ಮಾಡೋಣ. ಯಾವ ರೀತಿ ಸೀತಾಫಲವನ್ನು ಬೆಳೆದ್ರೆ ನಮ್ಮ ರೈತರಿಗೆ ಮುಂದಿನ ದಿನಗಳಲ್ಲಿ ಬಹಳ ಕನಿಷ್ಠ ಸಂಪನ್ಮೂಲಗಳನ್ನು ಬಳಸಿ ಕನಿಷ್ಠ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚಿನ ಆದಾಯವನ್ನು ಪಡೆಯುವುದಕ್ಕೆ ಈ ಸೀತಾಫಲದಿಂದ ಯಾವ ರೀತಿ ಸಾಧ್ಯದ, ಮತ್ತು ಎಂಥೆಂಥ ತಳಿಗಳದಾವ, ಎಂಥೆಂಥ ತಂತ್ರಜ್ಞಾನವನ್ನು ನಮ್ಮ ರೈತರು ಉಪಯೋಗ ಮಾಡಿಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಳ್ಳಬಹುದು, ಈ ಎಲ್ಲ ವಿಷಯಗಳನ್ನು ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಚರ್ಚೆ ಮಾಡೋಣ. ಈ ಬಗ್ಗೆ ನಮಗೆ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದೊಳಗೆ ಹಣ್ಣು ವಿಜ್ಞಾನದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ಕಾರ ಎಲ್ಲರಿಗೂ. ಸೊ ಈಗಾಗಲೇ ತಾವು ಹೇಳಿದ ಪ್ರಕಾರ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಒಳ್ಳೆ ಭೂಮಿಯಲ್ಲಿ ಬೆಳೆತಕ್ಕಂಥದ್ದು ಅಷ್ಟೇ ಯೋಚನೆ ಮಾಡ್ತಾ ಇರ್ತೀವಿ. ಸೊ ತೋಟಗಾರಿಕೆ ಬೆಳೆಗಳ ಅಂತ ಬಂದಾಗ ಒಳ್ಳೆ ಭೂಮಿ ಅಲ್ಲದೇನೆ ಕೂಡ ಈ ನಮ್ಮ ಒಂದು ಗಳಿಸಿರ್ತಕ್ಕಂಥ ಭೂಮಿಗಳು, ವೇಸ್ಟ್ ಭೂಮಿಗಳನ್ನು, ಅವುಗಳನ್ನು ಕೂಡ ನಾವು ಬಳಸ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಇದರಲ್ಲಿ ವಿಶೇಷವಾಗಿ ಹಣ್ಣಿನ ಬೆಳೆಗಳಂತ ಬಂದಾಗ ಸೊ ಯಾವಾಗಲೂ ಕೂಡ ನಾವು ವೇಸ್ಟ್ ಲ್ಯಾಂಡ್ ಬಗ್ಗೆ ಹೆಚ್ಚಾಗಿ ನಾವು ಒತ್ತು ಕೊಡ್ತೀವಿ. ಇದಕ್ಕೆ ಕಾರಣ ಏನಂತಂದ್ರೆ ಇಂಥ ವೇಸ್ಟ್ ಭೂಮಿಗೆ ಎಲ್ಲ ಹೊಂದ್ಕೊಳ್ತಕ್ಕಂಥ ಒಂದು ಉದಾಹರಣೆಗಳು ನಮ್ಮ ಹತ್ರ ಇದ್ದಾವೆ. ಹಾಗಾಗಿ ನಮ್ಮ ಒಂದು ವೇಸ್ಟ್ ಒಂದು ಭೂಮಿಗೆ ಇಂಥ ಒಂದು ಸೀತಾಫಲನಂಥ ಬೆಳೆಗಳನ್ನು ಬೆಳೆತಕ್ಕಂಥದ್ದು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು. ಇದಕ್ಕೆ ಅವಕಾಶಗಳಂತ ಬಂದಾಗ ಮೊಟ್ಟ ಮೊದಲದಾಗಿ ಹೇಳ್ಬೇಕಂದ್ರೆ ಒಂದು ಖಡಕ್ ಜಮೀನಲ್ಲಿ ಕಲ್ಲು ಇರತಕ್ಕಂಥ ಒಂದು ಜಮೀನಲ್ಲಿ ಕೂಡ ಸರಿಯಾದ ರೀತಿ ಹೊಂದ್ಕೊಳ್ತಕ್ಕಂಥ ಒಂದು ಗುಣಧರ್ಮ ಇದಕ್ಕಿದೆ. ಒಂದು ಎರಡನೇದಾಗಿ ನಿರ್ವಹಣೆ ಅಂತ ಬಂದಾಗ ಬಹಳ ಕಡಿಮೆ ನಿರ್ವಹಣೆ ಇರತಕ್ಕಂಥ ಒಂದು ಬೆಳೆ. ಹಾಗಾಗಿ ಆ ಒಂದು ದೃಷ್ಟಿಯಿಂದ ಕೂಡ ನಾ ಈ ಬೆಳೆಯನ್ನು ಬೆಳಿಕೆ ರೈತರಿಗೆ ನಾನು ಸಜೆಸ್ಟ್ ಮಾಡ್ತೀನಿ. ಇವುಗಳಲ್ಲದೇ ಕೂಡ ಕೆಲವೊಂದು ಸುಧಾರಿತ ಒಂದು ತಳಿಗಳು ಕೂಡ ನಮ್ಮ ಹತ್ರ ಇದ್ದಾವೆ. ಅದರಲ್ಲಿ ವಿಶೇಷವಾಗಿ ಬಾಲ್ನಗರ ಅಂತಿದೆ, ಮತ್ತು ಅರ್ಕಾಸಹಾನ, ಇದು ಹೈಬ್ರಿಡ್ ಇದು ತಳಿ ಇದೆ. ಇದು IHR ಬೆಂಗಳೂರಿನವರು ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಹೈಬ್ರಿಡ್. ಅವುಗಳಲ್ಲದೇ ಕೂಡ ಕೆಲವೊಂದು ರೈತರ ಒಂದು ತಳಿಗಳು ಬಹಳ ಹೆಚ್ಚಿನ ಒಂದು ಪ್ರಚಲನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಂಡುಪಟ್ಟಿವೆ. ರೈತರ ಹೇಳಿರ್ತಕ್ಕಂಥ ಒಂದು ಅನುಭವದ ಆಧಾರದ ಮೇಲೆ NMK ಗೋಲ್ಡ್ ಅಂತಕ್ಕಂಥದ್ದು, ಮತ್ತು ಇನ್ನತರ NMK ಸೀರೀಸ್ ಅನ್ನು ಕೂಡ ಇದಾವೆ ಅಂತಕ್ಕಂಥದ್ದು ರೈತರು ತಿಳಿಸ್ಕೊಟ್ಟಿದ್ದಾರೆ. ಈ ಎಲ್ಲ ಸುಧಾರಿತ ಒಂದು ತಳಿಗಳನ್ನು ನಾವು ಬೆಳೆದ್ರಿಂದ ಕೂಡ ಹೆಚ್ಚಿನ ಗುಣಮಟ್ಟ ಇರುವಂಥ ಹಣ್ಣುಗಳು ಮತ್ತು ಇಳುವರಿ ಪಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಬೆಳೆ ಏನಂತಂದರೆ ಬಹಳ ಒಂದು ಕಡಿಮೆ ನಿರ್ವಹಣೆ ಮತ್ತು ಅದು ರೋಗ ಮತ್ತು ಕೀಟಗಳ ನಿರ್ವಹಣೆ ಅಂತ ಬಂದಾಗ ಬಹಳ ಕಡಿಮೆ ರೋಗ ಮತ್ತು ಕೀಟಗಳ ಬಾಧೆಯನ್ನು ನಾವು ಕಾಣ್ತೇವೆ. ಈ ಎಲ್ಲ ಒಂದು ಕಾರಣದಿಂದಾಗಿ ಇದನ್ನು ನಾವು ವೇಸ್ಟ್ ಲ್ಯಾಂಡ್ ಬೆಳೆ ಅಂತ ಕರಿತೀವಿ. ಮತ್ತು ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯ ಬಗ್ಗೆ ಕೂಡ ಹೆಚ್ಚಾಗಿ ನಾವು ಮಾತಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಡ್ರೈಲ್ಯಾಂಡ್ ಅಂದರೆ ಒಣ ಒಂದು ಬೇಸಾಯ ಪದ್ಧತಿಯಲ್ಲಿ ಬೆಳೀತಕ್ಕಂಥ ಒಂದು ಗುಣಧರ್ಮ ಈ ಒಂದು ಬೆಳೆಗಿದೆ. ಇದರಲ್ಲಿ ವಿಶೇಷ ಗುಣ ಎಂದರೆ ಯಾವಾಗಲೂ ಕೂಡ ಒಣ ಪ್ರದೇಶದಲ್ಲಿ ಬೆಳೆತಕ್ಕಂಥ ಬೆಳೆ ಗುಣಧರ್ಮ ಅಂದರೆ ಹೂ ಬಿಡತಕ್ಕಂಥದ್ದು ಏನಂತಂದ್ರೆ ಏಪ್ರಿಲ್ ಮೇ ಜೂನ್ ಟೈಮ್ನಲ್ಲಿ ಹೂ ಬಿಡತಕ್ಕಂಥದ್ದನ್ನು ಸರ್ವೇ ಸಾಮಾನ್ಯವಾಗಿ ಕಾಣ್ತೀವಿ. ಆದರೆ ತದನಂತರ ಕಾಯಿ ಡೆವಲಪ್ ಆಗ್ತಕ್ಕಂಥದ್ದು ಏನಿದೆ ಅದು ಮಳೆಯ ಒಂದು ಸಂದರ್ಭದಲ್ಲಿ ಆಗ್ತದೆ. ಅಂದರೆ ಜೂನ್ ನಂತರದ ಒಂದು ದಿನಗಳಲ್ಲಿ ನಮಗೆ ಮಾನ್ಸೂನ್ ಏನು ಬರ್ತದೋ ಆ ಒಂದು ಸಂದರ್ಭದಲ್ಲಿ ಹೂವಿನ ಬೆಳವಣಿಗೆ ಅಂದರೆ ನಾವು ಎಕ್ಸ್ಟ್ರಾ ನೀರು ಕೊಡ್ತಕ್ಕಂಥದ್ದು ಅವಶ್ಯಕತೆ ಇರುವುದಿಲ್ಲ. ಅದಕ್ಕಾಗಿ ಎಲ್ಲಾ ಗುಣಗಳನ್ನು ಇದರಲ್ಲಿ ಕಾಣುತ್ತೇವೆ. ಇವುಗಳಲ್ಲದೇನೆ ಕೂಡ ಇನ್ನೊಂದು ಒಣ ಒಂದು ಬೇಸಾಯಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ಗುಣ ಏನಂತಂದ್ರೆ ಕಾಯಿಗಳು ಬಿಟ್ಟ ನಂತರ ಅಥವಾ ಚಳಿಗಾಲದ ನಂತರ ನಾವು ಏನ್ ಹಾರ್ವೆಸ್ಟ್ ಏನ್ ಮಾಡ್ತೀವಿ, ಅದರ ನಂತರ ಚಳಿಗಾಲ ಬರ್ತದೆ. ಚಳಿಗಾಲದ ಸಂದರ್ಭದಲ್ಲಿ ಎಲೆಗಳು ಉದುರು ಹೋಗ್ತಕ್ಕಂಥದ್ದನ್ನ ಸರ್ವೆ ಸಾಮಾನ್ಯವಾಗಿ ಕಾಣ್ತೀವಿ. ಅದು ಒಂದು ಶಾರೀರಿಕ ಕ್ರಿಯೆ ಒಂದು ಗಿಡದಲ್ಲಿ ಆಗ್ತದೆ. ಇದರಿಂದ ಏನಾಗ್ತದೆ, ಸಸಿಗಳೇ ಬೇಕಾಗಿರ್ತಕ್ಕಂತ ಒಂದು ನೀರಿನ ಅವಶ್ಯಕತೆ ಏನಾಗ್ತದೆ ಬಹಳ ಕಡಿಮೆ ಮಾಡ್ತಾರೆ. ಇದರಿಂದ ಏನಾಗ್ತದೆ, ಅದನ್ನ ನಿರ್ವಹಿಸಲಿಕ್ಕೆ ಬಹಳ ಅನುಕೂಲ ಆಗ್ತಕ್ಕಂಥದ್ದು. ಈ ಎಲ್ಲಾ ಕಾರಣಗಳಿಂದಾಗಿ ಏನಂತಂದ್ರೆ ನಾವು ಇದನ್ನ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ವಿಶೇಷವಾಗಿ ಪೋಷಕಾಂಶ ಅಂತ ಬಂದಾಗ, ಸರ್ ಯಾವುದೇ ಒಂದು ಬೆಳೆ ತಗೋಬೇಕಾದ್ರೆ ಸೊ ಒಂದು ಕನ್ಸ್ಯೂಮರ್ ಪ್ರಿಫರೆನ್ಸ್ ಅನ್ನು ಕೂಡ ಮೈಂಡಲ್ಲಿ ಇಟ್ಕೊಳ್ಬೇಕು. ಇತ್ತೀಚಿನ ದಿನಗಳಲ್ಲಿ ಈ ಹಣ್ಣಿನ ಬೇಡಿಕೆ ಹೆಚ್ಚಾಗ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಇದರಲ್ಲಿ ಹೆಚ್ಚಿನ ಒಂದು ಕಾರ್ಬೋಹೈಡ್ರೇಟ್ಸ್ ಇರ್ತಕ್ಕಂಥದ್ದು, ಅಂದ್ರೆ ಸಿಹಿ ಪದಾರ್ಥ ಇರ್ತಕ್ಕಂಥದ್ದು ಒಂದು ಹಣ್ಣು. ಇದರಿಂದ ಏನಾಗ್ತದೆ, ಹೆಚ್ಚಿನ ಕ್ಯಾಲರೀಸ್ ಸಿಗ್ತದೆ, ಅಂದ್ರೆ ಅವ್ರಿಗೆ ಎನರ್ಜಿ ಸಿಗ್ತದೆ. ಅದು ಒಂದು. ಅವುಗಳಲ್ದೇನೆ ಕೂಡ ಈ ಒಂದು ಹಣ್ಣಿನಲ್ಲಿ ಹೆಚ್ಚಿನ ಲವಣಾಂಶಗಳು ಇದಾವೆ, ಪೋಷಕಾಂಶಗಳು ಇದಾವೆ. ಅದರಲ್ಲಿ ವಿಶೇಷವಾಗಿ ಕಬ್ಬಿಣ ಇರ್ಬೋದು, ಮತ್ತೆ ಮ್ಯಾಗ್ನೀಷಿಯಂ ಇರ್ಬೋದು, ಪೊಟ್ಯಾಸಿಯಂ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಇವೆಲ್ಲ ಕೂಡ ಏನಿದೆ ಆ ಒಂದು ಹಣ್ಣಿನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇರುವುದರಿಂದ ನಮಗೆ ಬಹಳ ರೀತಿಯಿಂದ ಆರೋಗ್ಯಕರವಾಗಿ ಉಪಯುಕ್ತವಾಗಿರ್ತಕ್ಕಂತ ಒಂದು ಬೆಳೆಯಾಗಿರ್ತದೆ. ಇವೆಲ್ಲ ಕಾರಣಗಳಿಂದಾಗಿ ಈ ಒಂದು ಹಣ್ಣಿನ ಒಂದು ಬೆಳೆಯನ್ನ ನಮ್ಮ ವೇಸ್ಟ್ ಜಮೀನಿನಲ್ಲಿ ಬೆಳೆದ್ರೆ ಹೆಚ್ಚಿನ ಲಾಭ ಪಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ತಳಿಗಳ ಬಗ್ಗೆ ಅಂತೂ ತಾವು ಹೇಳಿದ್ರಿ, ಸಾಕಷ್ಟು ಒಳ್ಳೆ ತಳಿಗಳದಾವ, ಅವುಗಳನ್ನ ನಮ್ಮ ರೈತರು ಬೆಳಿಬಹುದು ಅಂತ ಹೇಳಿ. ಆಮೇಲೆ ಇನ್ನೊಂದು ಮುಖ್ಯವಾದಂತಹದ್ದು ಏನಂತಂದ್ರೆ, ಇಂಥ ಫಲವತ್ತಾದ ಭೂಮಿನೇ ಬೇಕು ಅಂತಿಲ್ಲ, ಎಂಥ ಕಲ್ಲಿರುವಂತಹ ಭೂಮಿ, ಗರಸು ಭೂಮಿಯೊಳಗೆ ಸಹಿತ ಇದು ಬೆಳೆದು ರೈತನಿಗೆ ಒಳ್ಳೆ ಹಣ್ಣುಗಳನ್ನು ಕೊಡುವಂತದ್ದು. ಮತ್ತು ಹಣ್ಣುಗಳಂತೂ ಇಷ್ಟು ಸ್ವೀಟ್ ಇರ್ತಾವ, ಸಿಹಿ ಇರ್ತಾವ, ಅದನ್ನ ತಿನ್ನುವುದೇ ಒಂದು ಹಬ್ಬ ಅಂತ ಹೇಳಿ ಹೇಳಬಹುದು. ಇಂಥ ಒಂದು ಹಣ್ಣುಗಳು ನಮ್ಮ ಬಂಜರು ಭೂಮಿಯೊಳಗೆ ಬೆಳೀತಾ ಇದ್ದಾವೆ, ಮತ್ತೆ ಅದನ್ನ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಸೇವಿಸುವಂತಹ ಒಂದು ಪರಿಪಾಠ. ಯಾವ ರೀತಿ ಮಾವಿನ ಹಣ್ಣಿಗೆ ಬೆಲೆ ಬರ್ತಾ ಇದೆ, ಅದೇ ರೀತಿ ಈ ಸೀತಾಫಲಕ್ಕೂ ಸಹಿತ ಸಾಧ್ಯ ಆದಷ್ಟು ಅವುಗಳಲ್ಲಿ ಏನು ಬೀಜಗಳು ಕಡಿಮೆ ಇದ್ದು ಅಂತಂದ್ರೆ ಇನ್ನೂ ಅದು ಪ್ರಿಯಕರ ಆಗುವಂತಹ ಒಂದು ಸಂದರ್ಭದ. ಶ್ರೀನಿವಾಸರೇ, ಈಗ ನಮ್ಮ ರೈತರಿಗೆ ಇಂಥ ಒಂದು ತಂತ್ರಜ್ಞಾನ, ಅದು ಬೀಜ ಇರಲಾರದು ತಂತ್ರಜ್ಞಾನ ಅಂತೂ ಬಂದ್ರೆ ಬಹಳ ಅದ್ಭುತವಾದಂತಹ ಒಂದು ಕೆಲಸ ನಮ್ಮ ವಿಜ್ಞಾನಿಗಳು ನಮ್ಮ ರೈತರ ಸಲುವಾಗಿ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತು ಹೇಳಬಹುದು. ಅದ್ರ ಜೊತೆಗೆ ಒಳ್ಳೆ ಹಣ್ಣುಗಳನ್ನು ಬೆಳೆಯೋದಕ್ಕೆ ಯಾವ ರೀತಿಯಾದಂತಹ ಒಂದು ತಂತ್ರಜ್ಞಾನ ಇವತ್ತ ಲಭ್ಯದ ರೈತರು ಯಾವ ರೀತಿ ಅಳವಡಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಸರ್, ಬಹಳ ಒಳ್ಳೆ ವಿಚಾರ ತಿಳಿಸಿದ್ರಿ ಸರ್. ನಾ ಈಗಾಗಲೇ ಹೇಳಿದ ಪ್ರಕಾರ ಒಂದು ಸೀತಾಫಲ ಹಣ್ಣಿನಲ್ಲಿ ಏನಾಗ್ತದೆ, ಬೀಜನ ಒಂದು ಪ್ರಮಾಣ ಜಾಸ್ತಿ ಇರ್ತದೆ, ತಿರುಳಿನ ಪ್ರಮಾಣ ಏನಾದ್ರು ಕಡಿಮೆ ಇರ್ತದೆ. ಈಗಾಗಲೇ ನಾ ಹೇಳಿದ ಪ್ರಕಾರ ನಾನು ಈ ಒಂದು ಬಾಲ್ನಗರ್ ಅಂತಕ್ಕಂಥದ್ದು ಏನಿದೆ ಅದರಲ್ಲಿ ಸ್ವಲ್ಪ ತಿರುಳು ಪಣ ಕಾಯನ್ನು ಕೂಡ ದಪ್ಪದಾಗಿರ್ತದೆ, ಅದರ ಜೊತೆಗೆ ಬೀಜಗಳ ಸಂಖ್ಯೆ ಕಂಪ್ಯಾರಿಟಿವ್ ಬೇರೆ ಒಂದು ತಳಿ ಇದು ಮಾಡಿದಾಗ ಅದರಲ್ಲಿ ಹೆಚ್ಚಾಗಿ ಕಾಣ್ತೀವಿ. ಆದ್ರೆ ಗುಣಮಟ್ಟ ಏನಿದೆ ಒಳ್ಳೇದಾಗಿರ್ತದೆ ಒಂದು. ಎರಡನೇದಾಗಿ ಇನ್ನೊಂದು ಅರ್ಕ ಸಹನ್ ಬಗ್ಗೆನೂ ಕೂಡ ನಾನು ಈಗಾಗಲೇ ನಾ ತಿಳಿಸಿದೀನಿ. ಈ ಅರ್ಕ ಸಹನ ಇದು ಬೇಸಿಕಲಿ ಹೈಬ್ರಿಡ್, ಇದು ಹೈಬ್ರಿಡ್ ಇರತಕ್ಕಂಥದ್ದು. ಇದರಲ್ಲಿ ತಿರುಳು ಜಾಸ್ತಿ ಇದೆ, ಬೀಜಗಳ ಸಂಖ್ಯೆ ಕಡಿಮೆ ಇದೆ. ಸೊ ಇಂಥ ತಳಿಗಳನ್ನು ಕೂಡ ನಾವು ಇದರಿಂದ ಮಾಡಬೇಕಾಗ್ತದೆ. ಬಟ್ ಇದರಲ್ಲಿ ಒಂದು ವಿಚಾರ ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ನಾವು ಏನಾದರೂ ವಾಣಿಜ್ಯ ರೀತಿಯಲ್ಲಿ ಈ ಒಂದು ತಳಿಯನ್ನು ಬೆಳೆದರೆ ಅರ್ಕ ಸಹನನ್ನ ನಾವು ಆರ್ಟಿಫಿಷಿಯಲ್ ಪಾಲಿನೇಷನ್ ಮಾಡ್ಬೇಕಂತ ಹೇಳ್ತೀವಿ ನಾವು, ಅಂದ್ರೆ ಕೃತಕವಾಗಿ ಅದನ್ನ ನಾವು ಪರಾಗಸ್ಪರ್ಶ ಮಾಡಬೇಕಾಗ್ತದೆ. ಪೋಲನ್ಸ್ ಅದನ್ನ ಕಲೆಕ್ಟ್ ಮಾಡಿಕೊಟ್ಟು ಮಾಡಿದ್ರೆ ಇದರ ಏನದೆ ಒಂದು ಸೈಜು ಕೂಡ ಇಂಪ್ರೂವ್ ಆಗ್ತದೆ, ಗುಣಮಟ್ಟ ಕೂಡ ಇಂಪ್ರೂವ್ ಆಗ್ತದೆ. ಸೊ ಆ ಕಾರಣಕ್ಕಾಗಿ ಈ ಒಂದು ಅರ್ಕ ಸಹನ ಏನಾದರೂ ಬೆಳಿಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು ಯಾರಾದರೂ ಇದ್ರೆ ಸೊ ಈ ಒಂದು ಕ್ರಮವನ್ನು ತಾವು ಅನುಸರಿಸಬೇಕು. ಮತ್ತು ಇನ್ನೊಂದು ಕೆಲವು ರೈತದ ತಳಿ ಅಂತಲೇ ನಾವು ಈಗಾಗಲೇ ಹೆಚ್ಚಿನ ಒಂದು ಪ್ರದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ, ಅದು NMK ಗೋಲ್ಡ್ ಅಂತ. ಇದನ್ನು ಕೂಡ ಅರ್ಧ KGಗಿಂತ ದೊಡ್ಡದು ಒಂದು ಆಕಾರದ ಒಂದು ಹಣ್ಣು ಸಿಗ್ತದೆ ನಮಗೆ. ಅದು ಇದರಲ್ಲಿ ಕೂಡ ತಿರುಳಿನ ಒಂದು ಪ್ರಮಾಣ ಜಾಸ್ತಿ ಇದೆ. ಸೊ ಹಾಗಾಗಿ ಇದನ್ನ ನಾವು ಅಳಿಸ್ಕೊಂಡ್ರೆ ಬಹಳ ಒಳ್ಳೇದಾಗಿರ್ತದೆ. ಮತ್ತೆ ಇನ್ನೊಂದ್ರ ಬಗ್ಗೆ ತಾವು ತಿಳಿಸಿದ್ರಿ ಏನಂತಂದ್ರೆ, ಮ್ಯಾಂಗೋಕ್ಕಿಂತನೂ ಜಾಸ್ತಿ ಇದಕ್ಕೆ ಹೆಚ್ಚಿನ ಒಂದು ಬೇಡಿಕೆ ಬರ್ತಾ ಇದೆ ಅನ್ನೋದನ್ನು ತಾವು ತಿಳಿಸ್ಕೊಟ್ಟಿದ್ರೆ, ಸೀಸನ್ ಅಲ್ಲಿ ತೆಗೆದುಕೊಂಡಾಗ ಸೀತಾಫಲ ಸೀಸನ್ ಅಲ್ಲಿ ಯೂಶಲಿ ಚಳಿಗಾಲದಲ್ಲಿ ಬರ್ತದೆ ಅದು ಸೀಸನ್. ಈ ಸೀಸನ್ ಅಲ್ಲಿ ನಾವು ತೆಗೆದುಕೊಂಡಾಗ ಒಳ್ಳೆ ಒಂದು ಗಾತ್ರ ಅಂದ್ರೆ ಸೀಮಿತ ಏನಂತ ಆದಷ್ಟು ಒಂದರಿಂದ ಒಂದೂವರೆ ತಿಂಗಳವರೆಗೆ ಇದರ ಸೀಸನ್ ಇರ್ತದೆ. ಇದರಲ್ಲಿ ಏನಾಗ್ತದೆ ಅಂದ್ರೆ ಒಳ್ಳೆ ಒಂದು ಗುಣಮಟ್ಟದ ದೊಡ್ಡ ಗಾತ್ರದ ಹಣ್ಣನ್ನಂದ್ರೆ ಆಪಲ್ಗಿಂತ ಕಾಸ್ಟ್ಲಿ ಮಾರ್ತೀವಿ ನಾವು. ಈ ಒಂದು ಬೆಳೆಗೆ ಇರತಕ್ಕಂತ ಒಂದು ಬೇಡಿಕೆ ಅಂತಾನೆ ಹೇಳಕ್ ಇಷ್ಟಪಡ್ತೇನೆ. ಹಾಗಾಗಿ ಈ ಆಪಲ್ಗಿಂತ ಹೆಚ್ಚಿನ ಬೇಡಿಕೆ ಈ ಒಂದು ಬೆಳೆಗೆ ಬಂದಿರತಕ್ಕಂಥದ್ದು ಬಹಳ ಆಸೆದಾಯಕವಾಗಿರ್ತಕ್ಕಂತ ಒಂದು ಅಂಶ. ಅವುಗಳಲ್ದೇನೆ ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಹಣ್ಣಿನ ನಿರ್ವಹಣೆನೂ ಕೂಡ ಬಹಳ ಮುಖ್ಯವಾಗಿರ್ತದೆ. ಈ ಬೆಳೆ ಅಂತ ತೆಗೆದುಕೊಂಡಾಗ ಇದರಲ್ಲಿ ಬಹಳ ವೈವಿಧ್ಯತೆ ಇದೆ. ಇದರಲ್ಲಿ ನಾವು ಯೂಶಲಿ ಹೇಳಬೇಕಂದ್ರೆ ಇದು ರಾಮಾಯಣ ಫ್ಯಾಮಿಲಿ ಅಂತ ಹೇಳ್ತೀವಿ ನಾವು. ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥದಕ್ಕೆ ನಾವು ಸೀತಾಫಲ ಅಂತ ಕರಿತೇವೆ, ಅದಕ್ಕೆ ಅದನ್ನ ಸ್ಕ್ವಾಮೋಸ ಅಂತ ನಾವು ಕರಿತೇವೆ. ಅದು ಅಲ್ದೇನೆ ಸೊ ಇನ್ನಿತರ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಪ್ರಭೇದಗಳು ಕೂಡ ಇದಾವೆ. ಅದರಲ್ಲಿ ರಾಮ್ಫಲ್ ಅಂತ ನಾವು ಕರಿತೇವೆ, ಸೊ ಅದಕ್ಕೆ ಅನೋನ ರೆಟಿಕುಲಾಟ ಅಂತ ಕರಿತೀವಿ, ಅದಕ್ಕೆ ಈಗ ಬುಲಕ್ ಸಾರ್ಟ್ ಅಂತಾನು ಕರಿತೀವಿ ಹಿಂಗೆ. ಸೊ ಇದನ್ನು ಕೂಡ ನಾವು ಸಾಮಾನ್ಯವಾಗಿ ಒಂದು ದೇವಸ್ಥಾನಗಳಲ್ಲಿ ನಾವು ಕಾಣ್ತೀವಿ. ಇದರಲ್ಲಿ ಕೂಡ ಬೀಜದ ಪ್ರಮಾಣ ಬಹಳ ಕಡಿಮೆ ಇರ್ತದೆ, ಅದು ತಿರುಳಿನ ಪ್ರಮಾಣ ಜಾಸ್ತಿ ಇರ್ತದೆ, ಅದರ ಕಮರ್ಷಿಯಲ್ ವ್ಯಾಲ್ಯೂ ಸ್ವಲ್ಪ ಈ ಸೀತಾಫಲ ಕಂಪೇರ್ ಮಾಡಿದ್ರೆ ಕಡಿಮೆ. ಅದು ಒಂದು. ಸೊ ಅದು ಅಲ್ಲದೆ ಕೂಡ ಲಕ್ಷ್ಮಣ ಫಲ ಅಂತಕ್ಕಂಥದ್ದು, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನಾವು ಸಾಮಾನ್ಯವಾಗಿ ಅನ್ನ ಮಿರುಕೆಟ್ಟ ಅಂತ ಕರಿತೀವಿ ಅದನ್ನು. ಇದರಲ್ಲಿ ವಿಶೇಷ ಗುಣ ಏನಂತಂದ್ರೆ ಇದಕ್ಕೆ ಕ್ಯಾನ್ಸರ್ ಅನ್ನ ಕಡಿಮೆ ಮಾಡತಕ್ಕಂತ ಒಂದು ಸಾಮರ್ಥ್ಯ ಕೂಡ ಇದರಲ್ಲಿದೆ. ಹಾಗಾಗಿ ಹೆಚ್ಚಿನ ಒಂದು ಇದರಲ್ಲಿ ಕೂಡ ರೈತರು ಈ ಒಂದು ಬೆಳೆಗೆ ಒತ್ತು ಕೊಡ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಅವುಗಳ ಅಲ್ಲದೆ ಕೂಡ ಅನ್ನೋನ ಅಟ್ಟಿ ಮೋಯ ಅಂತಿದೆ, ಅನ್ನೋನ ಚೆರಿ ಮೋಯ ಅಂತಿದೆ, ಇನ್ನೊಂದು ಪಾಂಡ್ ಆಪಲ್ ಅಂತನೂ ಕೂಡ ಇದೆ. ಹಿಂಗೆ ಬಹಳ ಬೇರೆ ಬೇರೆ ಆದಂತ ಪ್ರಭೇದಗಳ, ಕೆಲವೊಂದು ಒಣ ವಾತಾವರಣಕ್ಕೆ ಹೊಂದಿಕೊಳ್ತಕ್ಕಂಥ ಪ್ರಭೇದಗಳಿದಾವೆ, ಕೆಲವೊಂದು ಸೊಂಪಿನಲ್ಲಿ ಅಂದ್ರೆ ನೀರಿನ ಅಂಶ ಇರತಕ್ಕಂಥದ್ರಲ್ಲಿ, ವಿಶೇಷವಾಗಿ ಪಾಂಡ್ ಆಪಲ್ ಅಂತ ಏನ್ ಹೇಳ್ತೀವಿ, ಅನ್ನೋನ ಗ್ಲಾಬ್ರಾ ಅಂತ ಹೇಳ್ತೀವಿ, ಅವು ಕೂಡ ಇದೆ. ಇದರ ಏನ್ ಸೂಚಿಸ್ತದೆ ಅಂತಂದ್ರೆ, ಸೊ ವಿವಿಧತೆಯಿಂದ ಕೂಡಿರ್ತಕ್ಕಂಥ ಈ ಒಂದು ಪ್ರಭೇದಗಳು ಕೂಡ ವಿವಿಧ ಒಂದು ಸಂದರ್ಭದಲ್ಲಿ ಕೂಡ ಬಳಸಲಿಕ್ಕೆ ಆಗ್ತದೆ. ಅದರಲ್ಲಿ ಅನ್ವನ್ ಫಲ್ಲ ಅದನ್ನು ಕೂಡ ಮುಖ್ಯವಾಗಿರ್ತಕ್ಕಂಥದ್ದು. ಯೂಶಲಿ ನಾವೇನು ಅನ್ನೋನ ಮುರುಕಟ್ಟ ಮತ್ತೆ ಇನ್ನೊಂದು ಚೆರಿಮೋಯ ಇಂಥವೆಲ್ಲನು ಕೂಡ ಏನಿದೆ ಅವುಗಳನ್ನು ಕೂಡ ಬಳಸುವ. ಇದರಲ್ಲಿ ಆಲ್ಮೋಸ್ಟ್ ರಾಮಾಯಣದಲ್ಲಿ ಬರ್ತಕ್ಕಂತ ಎಲ್ಲಾ ಮುಖ್ಯವಾಗಿರ್ತಕ್ಕಂಥ ಪಾತ್ರಗಳು ನಾವು ಈ ಹಣ್ಣಿನಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಕಮರ್ಷಿಯಲ್ ಅಂತ ಬಂದಾಗ, ಹೆಚ್ಚು ಇಂಪಾರ್ಟೆನ್ಸ್ ಅಂತ ಬಂದಾಗ, ಅಥವಾ ರೈತರು ಬೆಳಲಿಕ್ಕೆ ಅಂತ ಬಂದಾಗ, ಇದು ಸೀತಾಫಲ ಬಹಳ ಮುಖ್ಯವಾಗಿರ್ತಕ್ಕಂತ ಒಂದು ಪ್ರಭೇದ ಇದೆ. ಸೊ ಇದರಲ್ಲಿ ಸೊ ಈ ಒಂದು ಪ್ರಮುಖ ತಳಿಗಳನ್ನ ನಾವು ಬಳಸೋದ್ರಿಂದ ಏನಾಗ್ತದೆ, ಅದರ ತಿರುಳಿನ ಪ್ರಮಾಣ ಮತ್ತು ಏನಿದೆ ಹೆಚ್ಚು ಇರ್ತದೆ, ಮತ್ತು ಕಡಿಮೆ ಬೀಜ ಇರತಕ್ಕಂಥದ್ದನ್ನ ನಾವು ಬಳಸ್ಕೊಳ್ಬೇಕಾಗ್ತದೆ. ಮತ್ತು ತಾಂತ್ರಿಕತೆ ಅಂತ ಬಂದಾಗ, ಇದರಲ್ಲಿ ಹೆಚ್ಚಿನ ಒಂದು ನಿರ್ವಹಣೆ ಬೇಕಾಗಿಲ್ಲ, ಆದ್ರೆ ಪೋಷಕಾಂಶ ನಿರ್ವಹಣೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕೆಲವೊಮ್ಮೆ ಏನಾಗ್ತದೆ ಅಂತಂದ್ರೆ, ನಾವು ಸ್ಟೋನ್ ಫ್ರೂಟ್ಸ್ ಅಂತ ಹೇಳ್ತೀವಿ, ಗಿಡದಲ್ಲಿ ಯಾವಾಗ್ಲೂ ನಾವು ನೋಡಿದ್ರೆ ಈ ನಾರ್ಮಲ್ ಒಂದು ಬೆಳವಣಿಗೆ ಜೊತೆಗೆ ಕೆಲವೊಂದು ಕಪ್ಪಗಾಗಿರ್ತಕ್ಕಂತ ಒಂದು ಕಾಯಿಗಳನ್ನು ಕೂಡ ನಾವು ಗಿಡದಲ್ಲಿ ಕಾಣ್ತೀವಿ. ಅದಕ್ಕೆ ಇನ್ನೊಂದು ಮಮ್ಮಿಫಿಕೇಶನ್ ಅಂತಾನು ಕಾಣ್ತೀವಿ. ಇದಕ್ಕೆ ಮುಖ್ಯ ಕಾರಣ ಅಂದ ಒಂದು ವಾತಾವರಣ, ಇನ್ನೊಂದು ಪಾಲಿನೇಷನ್ ಸರಿಯಾದ ರೀತಿ ಆಗದೆ ಇದ್ದ ಪಕ್ಷದಲ್ಲಿ ಕೂಡ, ಈ ಒಂದು ಪರಾಸ್ಪರ್ಶ ಆಗದೆ ಇದ್ದ ಪಕ್ಷದಲ್ಲಿ ಇದರ ಒಂದು ಬೆಳವಣಿಗೆ ಏನಾಗ್ತದೆ, ಕುಂಠಿತ ಆಗ್ತದೆ, ಹಾಗೆ ಅದು ಹಾರ್ಡ್ ಆಗಿ ಕಂಡು ಬರ್ತದೆ. ಹಾಗೆ ಪೋಷಕಾಂಶ ಮತ್ತು ಪರಾಸ್ಪರ್ಶ ಮತ್ತು ನೀರಿನ ನಿರ್ವಹಣೆ ಇವೆಲ್ಲಾನು ಸರಿಯಾದ ರೀತಿಯಿಂದ ಅನುಸರಿಸಿದ್ದೆ ಆದ್ರೆ ನಮ್ಮ ಒಳ್ಳೆಯ ಗುಣಮಟ್ಟದ ಒಂದು ಹಣ್ಣುಗಳನ್ನ ಪಡಲಿಕ್ಕೆ ಸಾಧ್ಯ ಆಗ್ತದೆ. ತದನಂತರ ಮುಖ್ಯವಾಗಿರ್ತಕ್ಕಂಥ ಆಕಾರ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ. ಮೊದಲು ಏನಿತ್ತು, ನ್ಯಾಚುರಲ್ ಗುಡ್ಡಗಾಡ ಪ್ರದೇಶದಲ್ಲಿ ಬೆಳೆತಕ್ಕಂಥ ಬೆಳೆ ಇತ್ತು, ಆದ್ರೆ ತದನಂತರ ಈಗ ವಾಣಿಜ್ಯ ರೀತಿಯಲ್ಲಿ ಬೆಳೆಯುವುದರಿಂದ ನಾಟಿ ಮಾಡಿದ ಸಂದರ್ಭದಿಂದ ಹಿಡ್ಕೊಂಡು ಬಿಟ್ಟು ನಾವು ಅದಕ್ಕೆ ಸರಿಯಾದ ಆಕಾರ ಒಂದು ಕೊಟ್ಟರೆ ಏನಾಗ್ತದೆ, ನಮಗೆ ಇಳುವರಿ ಪ್ರಮಾಣ ಹೆಚ್ಚಿಗೆ ಆಗ್ತದೆ ಮತ್ತು ಗುಣಮಟ್ಟನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಬರ್ತದೆ. ಇದರಲ್ಲಿ ಮುಖ್ಯವಾಗಿ ಕೆಲವೊಂದು ಶಾರೀರಿಕ ನ್ಯೂನತೆ ಬಗ್ಗೆ ಈಗಾಗಲೇ ತಿಳಿಸಿದನೆ, ಮಮ್ಮಿಫಿಕೇಶನ್ ಅಂತ ಆಗ್ಬೋದು, ಅಥವಾ ಒಂದು ಕಾಯಿಗಳು ಸ್ಟೋನ್ ಫ್ರೂಟ್ಸ್ ಅಂತ ಏನ್ ಹೇಳ್ತೀವಿ, ಈ ಎಲ್ಲಾ ತಿಳಿಸಿದ ನೀರಿನ ನಿರ್ವಹಣೆ, ಪೋಷಕಾಂಶ ನಿರ್ವಹಣೆ, ಅದರಲ್ಲಿ ಮತ್ತೆ ಇವನ್ನು ಈ ಒಂದು ಪರಾಗಸ್ಪರ್ಶ ನಿರ್ವಹಣೆ ಮಾಡೋ ಮೂಲಕ ಇವೆಲ್ಲಾನು ಕೂಡ ನಾವು ಪರಿಹಾರ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಶ್ರೀನಿವಾಸ್ ಅವರೇ, ಈಗ ಏನು ಅಂತಂದ್ರೆ, ಹಣ್ಣನ್ನು ಬೆಳಿತೀವಿ, ಅದನ್ನ ತಾಜಾ ಹಣ್ಣುಗಳಾಗಿ ನಾವು ಸೇವನೆ ಮಾಡಬಹುದು, ಅದು ಖುಷಿ ಕೊಡುವಂತಹ ಒಂದು ವಿಚಾರ. ಅದ್ರ ಜೊತೆಗೆ ಸಂಸ್ಕರಣೆ ಮಾಡಿ ಬೇರೆ ಬೇರೆ ಒಂದು ಪದಾರ್ಥಗಳನ್ನ ತಯಾರು ಮಾಡಿ ಅದನ್ನ ಮಾರ್ಕೆಟಿಂಗ್ ಮಾಡುವಂತಹ ವ್ಯವಸ್ಥೆ ಈ ಹಣ್ಣಿನೊಳಗೆ ಅದನ್ನು ಹೆಂಗ ಇದ್ರೆ ಯಾವ ರೀತಿಯಾದಂತಹ ಪ್ರಯೋಗಗಳು ನಡೆದಾವ ಅಂತೇಳಿ. ಸೊ ಒಳ್ಳೆ ವಿಚಾರ ತಾವು ಹೇಳಿದ್ರಿ ಸರ್. ಏನಂತಂದ್ರೆ, ಇಳುವರಿ ಕಡಿಮೆ ಇದ್ದಾಗ ಸೊ ಅದನ್ನ ಹೇಗಾದ್ರೂ ಮಾಡಿ ನಾವು ಮಾರುಕಟ್ಟೆಗೆ ಸಾಗಿಸ್ಬೋದು. ಇಳುವರಿ ಹೆಚ್ಚಾಯಿತು ಅಂತಂದ್ರೆ, ಮತ್ತೆ ಇನ್ನೊಂದು ವಿಶೇಷತೆ ಅಂದ್ರೆ, ಈ ಹಣ್ಣನ್ನ ಬಹಳ ದಿವಸಗಳವರೆಗೆ ನಾವು ಇಟ್ಕೊಳಕ್ ಆಗೋದಿಲ್ಲ. ಹೈಲಿ ಪೆರಿಷಬಲ್ ಅಂತ ಹೇಳ್ತೀವಿ, ಬೇಗ ಕ್ಷೀಣಿಸ್ತಾ ಹೋಗ್ತದೆ ಅದು ಹಣ್ಣಾಯ್ತಂದ್ರೆ. ಸೊ ಹಣ್ಣಾಗ್ಲಿಕ್ಕೆ 2-3 ದಿವಸ ಬೇಕಾಗ್ತದೆ. ತದನಂತರ ಏನಾಗ್ತದೆ, ಅದು 1 ದಿವಸ ಕೂಡ ನಾವು ಕೈಯಲ್ಲಿ ಹಿಡ್ಲಿಕ್ಕೆ ಆಗೋದಿಲ್ಲ. ಅದು ಏನ ಜಾರಿ ಹೋಗ್ತಕ್ಕಂಥದ್ದು, ಒಡೆದು ಹೋಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಇಂತಹ ಸಂದರ್ಭದಲ್ಲಿ ಸಂಸ್ಕರಣೆಗೂ ಕೂಡ ಹೆಚ್ಚು ಒತ್ತು ಕೊಡ್ಬೋದು. ಈಗಾಗಲೇ ನಮ್ಮ ಮಹಾರಾಷ್ಟ್ರದಲ್ಲಿ ಹಲವು ರೈತರ ಒಂದು FPOಗಳೇ ಅವರ ಸಂಸ್ಕರಣಾ ಘಟಕಗಳನ್ನು, ಪುರಂದರದಲ್ಲಿ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ, ಅವರು ಕೂಡ ಈ ಒಂದು ಇದರಲ್ಲಿ ಹೆಚ್ಚಾಗಿ ಒತ್ತು ಕೊಡ್ತಾ ಇದ್ದಾರೆ. ಅಂದ್ರೆ ಪಲ್ಪ್ ಎಕ್ಸ್ಟ್ರಾಕ್ಷನ್ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ, ಎಸ್ಪೆಷಲಿ ಐಸ್ ಕ್ರೀಮ್ ಇಂಡಸ್ಟ್ರಿಯಲ್ಲಿ ಈ ಒಂದು ತಿರುಳನ್ನ ಬಹಳ ಬೇಡಿಕೆ ಇದೆ. ಹಾಗಾಗಿ ಅದನ್ನ ಸಂಸ್ಕರಣೆ ಮಾಡ್ತಕ್ಕಂಥದ್ದು, ಕೆಲವೊಮ್ಮೆ ಏನಾಗ್ತದೆ, ಸಂಸ್ಕರಣೆ ಮಾಡುವಲ್ಲಿ ಒಳ್ಳೆ ರೀತಿಯಿಂದ ಒಂದು ತಂತ್ರಜ್ಞಾನವನ್ನ ನಾವು ಅಳವಡಿಸ್ಕೊಡ್ಬೇಕಾಗ್ತದೆ. ಎರಡನೇದು, ಇದರಲ್ಲಿ ಏನಾಗ್ತದೆ ಅಂತಂದ್ರೆ, ಸಂಸ್ಕರಣೆ ಸರಿಯಾದ ರೀತಿ ಮಾಡದೇ ಇದ್ರೆ ಬ್ರೌನಿಂಗ್ ಅಂತಕ್ಕಂಥದ್ದು, ಎಂಜೈಮ್ಯಾಟಿಕ್ ಬ್ರೌನಿಂಗ್ ಅಂತ ಹೇಳ್ತೀವಿ, ಈ ಎಂಜೈಮ್ಯಾಟಿಕ್ ಬ್ರೌನಿಂಗ್ ಅನ್ನ ಅವಾಯ್ಡ್ ಮಾಡಿಬಿಟ್ಟು ನಾವು ಸಂಸ್ಕರಣೆ ಮಾಡಬೇಕು. ಹಾಗಾಗಿ ಆದಷ್ಟು ಈ ಬ್ರೌನಿಂಗ್ ಆಗದೆ ಇರೋ ಹಾಗೆ ನಾವು ಸಂಸ್ಕರಣೆ ಮಾಡಿ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಶೇಖರಣೆ ಮಾಡಿದ್ರೆ ಒಳ್ಳೆ ಒಂದು ಮಾರುಕಟ್ಟೆಯಲ್ಲಿ ಬೇಡಿಕೆ ಇರತಕ್ಕಂಥದ್ದನ್ನ ಹೇಳ್ಬೋದು. ಈ ಬ್ರೌನಿಂಗ್ ಅಂತಂದ್ರಲ್ಲ, ಬ್ರೌನಿಂಗ್ ಅಂತಂದ್ರೆ ಏನಾಗ್ತದೆ? ಕೆಲವೊಂದು ಏನಾಗುತ್ತೆ, ಹಣ್ಣುಗಳನ್ನ ಓಪನ್ ಮಾಡಿಟ್ರೆ ಸ್ವಲ್ಪ ಸಮಯದಲ್ಲಿ ಏನಾಗ್ತದೆ ಅಂತಂದ್ರೆ ಬ್ರೌನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗುತ್ತದೆ, ಕಂದು ಬಣ್ಣಕ್ಕೆ ತಿರುಗ್ತದೆ. ಅದು ಆ ಕಂದು ಬಣ್ಣಕ್ಕೆ ತಿರುಗಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ಅಲ್ಲಿ ಎಂಜೈಮ್ಸ್ ಇರ್ತವೆ. ಎಂಜೈಮ್ಸ್ ಇರೋದ್ರಿಂದ ಏನಾಗ್ತದೆ, ತಿರುಳು ಕಂದು ಬಣ್ಣಕ್ಕೆ ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಹೊತ್ತು ನಂತರ ಪುನಃ ನಾವು ತಿನ್ಬೇಕಂದ್ರೆ ನಮ್ಗೆ ಅದು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಈ ನಾವು ಐಸ್ ಕ್ರೀಮ್ ಇಂಡಸ್ಟ್ರೀಸ್ ಅಲ್ಲಿ ಅಲ್ಲಿ ಮಾಡ್ಬೇಕಾದ್ರೆ ಅದನ್ನ ಒಂದು ಬಿಡಿ ಒಂದು ಬಣ್ಣ ಇರ್ತದೆ, ಅದನ್ನ ಕಾಪಾಡ್ಕೊಳ್ಬೇಕಾಗ್ತದೆ. ಅದನ್ನ ನಾವು ಕಾಪಾಡ್ಕೊಳ್ಬೇಕ ಸರಿಯಾದ ಪದ್ಧತಿಯನ್ನ ಆರಿಸ್ಕೊಂಡು ಮತ್ತೆ ಅದನ್ನು ಸ್ಟೋರ್ ಮಾಡ್ಬೇಕಾದ್ರೂ ಕೂಡ ಕೋಲ್ ಸ್ಟೋರೇಜ್ ಕಂಡೀಷನ್ ಅಲ್ಲಿ ಸ್ಟೋರ್ ಮಾಡ್ಬೇಕಾಗ್ತದೆ. ಅದರಿಂದ ಏನಾಗ್ತದೆ, ಮುಂದಿನ ದಿನಗಳಲ್ಲಿ ತಿರುಳನ್ನ ನಾವು ಮತ್ತೆ ಪುನಃ ಬಳಸ್ಕೊಳ್ಬಹುದು. ಈ ನಿಟ್ಟಿನಲ್ಲಿ ಪುಣೆಯಲ್ಲಿ ಕೆಲವೊಂದು ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ. ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯನೂ ಕೂಡ ಇದೆ ಆ ಒಂದು ಇನ್ಸ್ಟ್ರೂಮೆಂಟ್, ಈ ಬೀಜ ಮತ್ತು ತಿರುಳು ಬೇಡಿಸ್ಬರ್ತಕ್ಕಂತ ಒಂದು ಮಷೀನು ಕೂಡ ಇದೆ. ಉದಯಪುರದಲ್ಲಿ ಹೀಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇದೆ, ಅಲ್ಲಿನ ಕೂಡ ಈ ಒಂದು ಕೆಲಸ ಮಾಡ್ತಾ ಇದೆ. ಅದಲ್ದೇನೆ ಪುಣೆದಲ್ಲಿನೇ ಕೆಲವೊಂದು ಪ್ರೈವೇಟ್ ಇದರಲ್ಲಿ ಮಾಡ್ತಾ ಇದ್ದಾರೆ. ಫಾರ್ಮರ್ಸು ಕೂಡ ಈ ಒಂದು ಚಟುವಟಿಕೆಯಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ, ಹೆಚ್ಚಿನ ಒಂದು ಲಾಭವನ್ನು ಪಡೆದುಕೊಳ್ತಕ್ಕಂತ ನಾವು ಕಾಣ್ತಾ ಇದ್ದೇವೆ. ಬಹಳ ಒಳ್ಳೆಯ ವಿಚಾರ ಸೀತಾಫಲದ ಬಗ್ಗೆ. ಮತ್ತು ಸೀತಾಫಲ ಹಣ್ಣುಗಳ ಏನು ಫ್ಯಾಮಿಲಿ ಇದೆ, ರಾಮಾಯಣ ಹಣ್ಣುಗಳ ಫ್ಯಾಮಿಲಿ ಅಂತಾನೆ ತಾವು ಹೇಳಿದ್ರಿ. ಎಲ್ಲ ಹಣ್ಣುಗಳು ಇದ್ರೊಳಗೆ ಸಿಗ್ತಾವೆ. ತಾವು ಹೇಳದಂಗೆ ಲಕ್ಷ್ಮಣ ಫಲ್ ಇದೆ, ಸೀತಾಫಲ ಜೊತೆಗೆ ರಾಮ್ ಫಲ್ ಇದೆ, ಅದ್ರ ಜೊತೆಗೆ ಹನುಮಾನ್ ಫಲ್ಲು, ಮತ್ತು ಬೇರೆ ಬೇರೆ ಪ್ರಭೇದಗಳು ಕೂಡ ಇದ್ರೊಳಗೆ ಅದಾವ. ಮತ್ತು ಇವು ಸರಳವಾಗಿ ನಮ್ಮ ರೈತರು ಯಾವುದೇ ಹೆಚ್ಚಿನ ತಂತ್ರಜ್ಞಾನದ ಕಿರಿಕಿರಿ ಇರದಂಗೆ ಆರಾಮಾಗಿ ಬೆಳೆಯುವಂಥದ್ದು, ಮತ್ತು ಎಲ್ಲಿ ಬೇಕಾದಲ್ಲಿ ಬರ್ತಾವಲ್ಲ ಅದು ಕೂಡ ಬಹಳ ಮುಖ್ಯವಾದಂಥದ್ದು. ಆಮೇಲೆ ತಾವೇನು ಹೇಳಿದ್ರಿ, ಈಗ ಒಂದು ಐಸ್ ಕ್ರೀಮ್ ಇಂಡಸ್ಟ್ರಿ ಒಳಗೂ ಕೂಡ ಇದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಒಂದು ಅವಕಾಶ ಕ್ರಿಯೇಟ್ ಆಯಿತು. ಅಕಸ್ಮಾತ್ ಹೆಚ್ಚಿಗೆ ಆದವು ಅಂತಂದ್ರೆ ಐಸ್ ಕ್ರೀಮ್ ಇಂಡಸ್ಟ್ರಿಗೆ ಹೋಗಿ ಕೊಟ್ಟು ಬರೋದಕ್ಕೂ ಕೂಡ ಸಾಧ್ಯತೆಗಳದಾವ. ಒಳ್ಳೇದು. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ನ ಹೇಳ್ತೀರಿ. ಸೊ ಇನ್ನ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ತಾವು ನನ್ನನ್ನು ಫೋನ್ ಮಾಡಬಹುದು 9964543608 ಈ ಒಂದು ದೂರವಾಣಿಗೆ ತಾವು ಸಂಪರ್ಕ ಮಾಡಿದ್ರೆ ಸೊ ಮಾಹಿತಿಯನ್ನ ಹಂಚ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಅತ್ಮೀರೆ ಡಾಕ್ಟರ್ ಶ್ರೀನಿವಾಸ್ ಅವರ ಮೊಬೈಲ್ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು 9964583608 ಈ ನಂಬರ್ನ ಸಂಪರ್ಕ ಮಾಡಿ ಸೀತಾಫಲ ಇರಬಹುದು ಅಥವಾ ಬೇರೆ ಹಣ್ಣುಗಳು ಇರಬಹುದು ಅವುಗಳ ಮಾಹಿತಿಯನ್ನ ತಾವು ಪಡ್ಕೊಳ್ಬಹುದು. ಒಳ್ಳೆಯದು ಡಾಕ್ಟರ್ ಶ್ರೀನಿವಾಸ್ ಅವರೇ. ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಒಂದು ಹೊಸ ವಿಚಾರವನ್ನ ಹೇಳಿದ್ರಿ. ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ಸೀತಾಫಲ ನೈಸರ್ಗಿಕವಾಗಿ ಬೆಟ್ಟ ಗುಡ್ಡಗಳಲ್ಲಿ ಬೆಳೆಯುವಂಥದ್ದು, ಅವುಗಳನ್ನೇ ನಮ್ಮ ತೋಟಗಳಲ್ಲಿ ಸುಧಾರಿತ ತಳಿಗಳನ್ನು ತಂದು ತಮ್ಮ ತೋಟದೊಳಗೆ ಬೆಳಗಿ ಒಂದು ಒಳ್ಳೆ ಆದಾಯವನ್ನ ಪಡ್ಕೊಳ್ಳೋದಕ್ಕೆ ಬಹಳಷ್ಟು ಅವಕಾಶಗಳದಾವ ಅನ್ನುವಂತ ಮಾತನ್ನ ಹೇಳಿದ್ರಿ. ಅಂದ್ರೆ ಈ ಸೀತಾಫಲ ಅನ್ನುವಂಥದ್ದು ಒಂದು ಭವಿಷ್ಯದ ಬೆಳೆ ಅಂತಾನೆ ಹೇಳಬಹುದು. ಇಂಥ ವಿಚಾರಗಳನ್ನ ಕೇಳಿ ನಮ್ಮ ರೈತರಿಗೆ ಆನಂದ ಕೂಡ ಆಗಿರ್ಬೋದು, ಖುಷಿ ಕೂಡ ಆಗಿರ್ಬೋದು, ಮತ್ತ ಕುತೂಹಲ ಕೂಡ ಆಗಿರ್ಬೋದು. ಅದಕ್ಕೆ ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆಗಳು ಆಗ್ತಾ ಇರ್ತಾವ ಅವುಗಳನ್ನ ರೈತ ಬಾಂಧವರೇ ತಾವು ಗಮನವಿಟ್ಟು ನೋಡ್ತಾ ಇರಬೇಕು, ತಾವು ಕೂಡ ಕಲಿತಾ ಇರಬೇಕು. ಎಲ್ಲಿ ಹೊಸದು ಅದ ಅದನ್ನ ನಾವು ಸ್ವೀಕಾರ ಮಾಡುವಂತ ಸಾಧ್ಯತೆಗಳದಾವ ಹೆಂಗ ಅನ್ನುವಂತ ವಿಚಾರವನ್ನ ತಾವು ಯಾವತ್ತು ತಮ್ಮಲ್ಲಿ ಇಟ್ಕೊಂಡಿರ್ಬೇಕು. ಚಿಕಿತ್ಸಕ ಬುದ್ಧಿಯನ್ನ ತಾವು ಹೊಂದಿದ್ರೆ ತಮಗ ಎಲ್ಲಾ ವಿಷಯಗಳು ಮನದಟ್ಟಾಗ್ತಾವ. ಮತ್ತ ತಾವು ಯಾವತ್ತು ಸಂಪರ್ಕದೊಳಗಿದ್ರಿ ವಿಜ್ಞಾನಿಗಳ ಜೊತೆಗೆ ಅಂತಂದ್ರ ಇಂಥ ಹೊಸ ವಿಚಾರಗಳು ತಿಳಿತಾ ಇರ್ತಾವ. ಇಲ್ಲಿ ತನಕ ಏನು ಡಾಕ್ಟರ್ ಶ್ರೀನಿವಾಸ್ ಅವರೇ ನಮ್ಮ ಎಲ್ಲಾ ರೈತ ಬಾಂಧವರ ಜೊತೆಗೆ ತಮ್ಮ ಈ ಸಂವಾದದೊಳಗ ಹೊಸ ವಿಚಾರ ಹೇಳಿದ್ದಕ್ಕೆ ತಮಗ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಆತ್ಮರೆ, ಇದುವರೆಗೆ ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಕನಿಷ್ಠ ಖರ್ಚಿನಲ್ಲಿ ಸೀತಾಫಲ ಹಣ್ಣನ್ನು ಬೆಳೆದು ಹೆಚ್ಚಿನ ಆದಾಯ ಪಡೆಯುವ ಕ್ರಮಗಳು ಈ ಕುರಿತು ಬೀದರ ತೋಟಗಾರಿಕಾ ಮಹಾವಿದ್ಯಾಲಯದ ಹಣ್ಣು ವಿಜ್ಞಾನದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ ಇವರನ್ನ ಸಂದರ್ಶಿಸಿದವರು ಡಾ ಸೋಮಶೇಖರ ಸರುಳಿ ಅವರು. ಆತ್ಮೀಯ ರೈತ ಬಾಂಧವರೇ, ಕೇಳಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಖಾತೆಯ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಒಂದು ಸಂದೇಶ. ಪ್ರಿಯ ಕಿಸಾನ್ ಬಹನೋರ್ ಭಾಯಿಯೋ ನಮಸ್ಕಾರ. 29 ಮೈ ಸೆ 12 ಜೂನ್ ತಕ್ ಚಲೇಗಾ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ. ಏಕ ಐಸಾ ಅಭಿಯಾನ ಜಿಸ್ಮೆ ಕೃಷಿ ವೈಜ್ಞಾನಿಕ ಚಲ್ಕರ್ ಖುದ್ ಆಪ್ಕೆ ಪಾಸ್ ಆಯ್ಗೆ, ಆಪ್ಕೆ ಗಾಂವ್ ಆಯ್ಗೆ, ಆಪ್ಸೆ ಬಾತ್ ಕರೆಂಗೆ, ಆಪ್ಕಿ ಖೇತಿ ಔರ್ ಬಾಗ್ಬಾನಿ ಕಿ ಜರೂರತೋ ಕೋ ಸಮಝೆಂಗೆ ಔರ್ ಆಪ್ಕಿ ಜರೂರತ್ ಕೆ ಹಿಸಾಬ್ ಸೆ ಆಪ್ಕೋ ಸಮಾಧಾನ್ ಭಿ ಬತಾಯೆಂಗೆ. ಆಪ್ ಉನ್ಸೆ ಪೂಛ್ ಸಕ್ತೆ ಹೈ ಕೈಸೆ ಆಪ್ಕಿ ಫಸಲ್ ಅಚ್ಚಿ ಹೋ, ಉತ್ಪಾದನ್ ಕೈಸೆ ಬಢೆ, ಲಾಗತ್ ಕೈಸೆ ಘಟೆ, ಕೌನ್ ಸಿ ನಯಿ ತಕನೀಕಿ ಅಪನಾಯೆ, ಕೀಟೋ ಔರ್ ರೋಗೋ ಸೆ ಕೈಸೆ ಅಪ್ನಿ ಫಸಲ್ ಕೋ ಬಚಾಯೆ. ಲೇಕಿನ್ ಯೇ ಅಭಿಯಾನ ಕೇವಲ ಜಾನ್ಕಾರಿ ನಹೀ ಹೈ, ಸಮಾಧಾನ್ ಲೇಕರ್ ಆಯಾ ಹೈ. तो भाई और बहनों, इस अभियान से जुड़िए, सवाल पूछिए, समाधान पाइए, उत्पादन बढ़ाइए, उत्पादन की लागत घटाइए और मिलकर बढ़ाइए विकसित खेती की ओर मजबूत कदम, क्योंकि जब खेती विकसित होगी तभी साकार होगा विकसित भारत का सपना। जय जवान, जय किसान, जय विज्ञान, जय अनुसंधान। ಆತ್ಮರೇ, ಇನ್ನು ಮುಂದೆ ಕೇಳಿ ಜಾನಪದ ಸಂಗೀತವನ್ನ. ಗೆಜ್ಜೆ ಗಲ್ಲು ಸಾಧೆ ಮುತ, ಗೆಜ್ಜೆ ಗಲ್ಲು ಸಾಧೆ ಮುತ, ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ, ಓಹೋ ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ, ಗಲ್ಲು ಗಲ್ಲೆನುತ ಗೆಜ್ಜೆ ಗಲ್ಲು ಸಾಧೆ ಮುತ, ಗೆಜ್ಜೆ ಗಲ್ಲು ಸಾಧೆ ಮುತ, ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ, ಓಹೋ ಕಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ, ಹರಿದರು ಹರಿಶಿಣವ ಅದಕ್ಕೆ ಬೆರೆಸರೆ ಸುಣ್ಣವ, ಹರಿದರು ಹರಿಶಿಣವ ಅದಕ್ಕೆ ಬೆರೆಸರೆ ಸುಣ್ಣವ, ಅಂದ ಉಳ್ಳ ರಂಗನ್ ಮೇಲೆ ಚೆಲ್ಲಿದರೋ ಕುಳಿಯೋ, ಅಂದ ಉಳ್ಳ ರಂಗನ್ ಮೇಲೆ ಚೆಲ್ಲಿದರೋ ಕುಳಿಯೋ, ಓಹೋ ಚೆಲ್ಲಿದರೋ ಕುಳಿಯೋ, ಓಹೋ ಚೆಲ್ಲಿದರೋ ಕುಳಿಯೋ, ಗಲ್ಲು ಗಲ್ಲೆನು ಗೆಜ್ಜೆ ಗಲ್ಲು ಸಾಧೆ ಮುತ, ಗೆಜ್ಜೆ ಗಲ್ಲು ಸಾಧೆ ಮುತ, ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ, ಓಹೋ ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ, ಒಳ್ಳೆ ನೀಲದೋ ಕುಳಿಯೋ, ಹಾಲಿನೋ ಕುಳಿಯೋ ಒಳ್ಳೆ ನೀಲದೋ ಕುಳಿಯೋ, ಲೋಲನಾದ ರಂಗನ್ ಮೇಲೆ ಹಾಲಿನೋ ಕುಳಿಯೋ, ಲೋಲನಾದ ರಂಗನ್ ಮೇಲೆ ಹಾಲಿನೋ ಕುಳಿಯೋ, ಓಹೋ ಹಾಲಿನೋ ಕುಳಿಯೋ, ಓಹೋ ಹಾಲಿನೋ ಕುಳಿಯೋ, ಗಲ್ಲು ಗಲ್ಲನು ತಾ ಗೆಜ್ಜೆ ಗಲ್ಲು ಸಾಧೆ ಮುತ, ಗೆಜ್ಜೆ ಗಲ್ಲು ಸಾಧೆ ಮುತ, ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ, ಓಹೋ ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ,